ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ನಿಲಯದ ಈ ಸಂಜೆಯ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಈಗ ಸಮಯ 5:30:10. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಾಗರತ್ನ ಮಾಡುವ ನಮಸ್ಕಾರಗಳು. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮ್ಮ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ರೈತ ಮಿತ್ರ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ಇಂದಿನ ವಿಷಯ ಆತ್ಮಯೋಜನೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಕೃಷಿ ಇಲಾಖೆಯ ಅಪರ ಕೃಷಿ ನಿರ್ದೇಶಕರಾದ ಎಂಎಸ್ ದಿವಾಕರ್ ಅವರು. ಪ್ರಾಯೋಜಕರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ರೈತ ಮಿತ್ರ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಇದೀಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಮಿತ್ರ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದಿನ ನಮ್ಮ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಆತ್ಮ ಯೋಜನೆ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಕೃಷಿ ಇಲಾಖೆಯ ಅಪರ ಕೃಷಿ ನಿರ್ದೇಶಕರಾದಂಥ MS ದಿವಾಕರ್ ಅವರು. ನಮಸ್ಕಾರ ದಿವಾಕರ್ ಅವರೇ. ನಮಸ್ತೆ, ಜೈ ಕಿಸಾನ್. ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ತಾವು ಈ ಆತ್ಮ ಯೋಜನೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಕರೆ ಮಾಡಬೇಕಾದಂಥ ನಮ್ಮ ದೂರವಾಣಿ ಸಂಖ್ಯೆಗಳು 2237 0477 2237 0488 2237 0499 STD ಕೋಡ್ 080. ಈಗ ದಿವಾಕರ್ ಅವರೇ, ಈ ಆತ್ಮ ಯೋಜನೆ ಅಂದ್ರೇನು, ಇದರ ಉದ್ದೇಶ ಏನು ಅಂತ ನಮ್ಮ ಕೇಳುಗರಿಗೆ ಸ್ವಲ್ಪ ವಿವರಿಸ್ತೀರಾ? ಈ ಆತ್ಮ ಅಂದರೆ ಇದು ಒಂದು ಆಂಗ್ಲ ಭಾಷೆ ಆತ್ಮ ಅಂದರೆ ATMA ಆತ್ಮ ಅಂತ, ಅಂದರೆ ಅಗ್ರಿಕಲ್ಚರ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಏಜೆನ್ಸಿ ಅಂತ, ಕನ್ನಡದಲ್ಲಿ ಕೃಷಿ ತಂತ್ರಜ್ಞಾನ ನಿರ್ವಹಣಾ ಸಂಸ್ಥೆ ಅಂತ. ಇದು ಒಂದು ಕೇಂದ್ರ ಪುರಸ್ಕೃತ ಯೋಜನೆ. ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಕೃಷಿ ಇಲಾಖೆ ಮುಖಾಂತರ ಒಂದು ಯೋಜನೆಯನ್ನು ನಾವು ಎಲ್ಲ ರಾಜ್ಯದ ಎಲ್ಲ ಭಾಗಗಳಲ್ಲಿ ಇದನ್ನು ಅನುಷ್ಠಾನಗೊಳಿಸ್ತೀವಿ ನಾವು. ಆ ಯೋಜನೆ ಹೆಸರೇ ಆತ್ಮ ಅಂತ. ಏನು ಉದ್ದೇಶ ಇದರದು ಅಂತಿದೆ? ಇದು 2005-06 ನಮಗೆ ಕೇಂದ್ರ ಸರ್ಕಾರದಿಂದ ಈ ಯೋಜನೆ ಒಂದು ಜಾರಿಗೊಳಿಸ್ತಾ ಇದ್ದೀವಿ. ಹಂತ ಹಂತವಾಗಿ ಮೊದಲಿಗೆ ಒಂದು 9 ಜಿಲ್ಲೆ, ಆಮೇಲೆ ಒಂದು 4 ಜಿಲ್ಲೆ, ನಂತರ ತದನಂತರ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿ ಈ ಕೆಲವು ಯೋಜನೆಗಳ ಅನುಷ್ಠಾನಗೊಳಿಸಬೇಕಾದ್ರೆ ಕೆಲವು ಮಿಸ್ ಆಗ್ತಾ ಇದ್ದವು, ಕಳೆದೋಗ್ತಾ ಇದ್ದವು ಕೆಲವು ವಿಚಾರಗಳು. ಕೃಷಿ ಇಲಾಖೆ ವಿಚಾರ ಅಥವಾ ತೋಟಗಾರಿಕೆ, ಸಿರಿಕಲ್ಚರ್ ಮತ್ತು ಹೈನುಗಾರಿಕೆ, ಈ ಎಲ್ಲ ಒಂದು ವಿಚಾರಗಳು ಆ ಇಲಾಖೆಯವರು ಮಾಡ್ತಾಯಿದ್ರು. ಈ ಒಂದು ಯೋಜನೆಯಲ್ಲಿ ಈ ಎಲ್ಲ ಇಲಾಖೆಗಳನ್ನು ಒಂದು ಹಂತದಲ್ಲಿ ಒಗ್ಗೂಡಿಸೋಕೆ ಅವಕಾಶ ಇದೆ. ಒಂದೇ ವೇದಿಕೆಗೆ ತರಲಿಕ್ಕೆ ಅವಕಾಶ ಇದೆ. ರೈತ ಅಂದಾಗ ಅವನು ಬರೀ ಕೃಷಿ ಅಂತ ಇರೋದಿಲ್ಲ. ಕೃಷಿ ಅಂದರೆ ಒಟ್ಟಾರೆ ಬಂತು, ಇಲಾಖೆ ಇರೋದು ಬೇರೆ ಇರ್ಬೋದು. ಕೃಷಿ ಅಂದರೆ ರೈತಗೆ ತೋಟಗಾರಿಕೆ ಬರುತ್ತೆ, ಹೈನುಗಾರಿಕೆ ಬರುತ್ತೆ. ಆ ಒಂದು ಒಗ್ಗೂಡಿಸೋ ಉದ್ದೇಶ ಮತ್ತು ಕೆಲವು ಎಲ್ಲಿ ನಮ್ಮ ಒಂದು ತಾಂತ್ರಿಕತೆಗಳು ಬಿಟ್ಟೋಗಿರೋದನ್ನು ಸ್ಥಳೀಯ ಮಟ್ಟದ ರೈತರಿಗೆ ಅದನ್ನು ಮಾಹಿತಿ ನೀಡಲಿಕ್ಕೆ ಅನುಕೂಲವಾಗುವಂತೆ, ಮತ್ತು ಸ್ಥಳೀಯ ಮಟ್ಟದಲ್ಲಿ ಲಿಂಗತ್ವದ ಒಂದು ಬಗ್ಗೆ ಮಾಹಿತಿ, ಮಹಿಳೆಯರಿಗೆ ಪ್ರಾತಿನಿಧ್ಯ ನೀಡುವ ಬಗ್ಗೆ, ಮಹಿಳಾ ಒಂದು ಗುಂಪುಗಳನ್ನು ನಿರ್ವಹಿಸಿ ಅವರಿಗೆ ಒಂದು ತರಬೇತಿ ಕೊಡೋದ್ರ ಬಗ್ಗೆ, ಈ ರೀತಿ ಅನೇಕ ಚಟುವಟಿಕೆಗಳು ಯಾವುದು ಯೋಜನೆಗಳಲ್ಲಿ ಬೇರೆ ಯೋಜನೆಗಳಲ್ಲಿ ಇರೋದಿಲ್ಲೋ ಅಂಥವನ್ನು ಇಲ್ಲಿ ಒಂದು ಪರಿಗಣಿಸಿ ನಾವು ಮುಖ್ಯವಾಗಿ ತರಬೇತಿ ಮತ್ತು ಸಾಂಸ್ಥಿಕ ಅಭಿವೃದ್ಧಿ ಇದು ಉದ್ದೇಶ. ಈ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಮುಖ್ಯವಾಗಿ ಇದು ಅನುಷ್ಠಾನ ಆಗ್ತಾ ಇದೆ ಅಂತ ಹೇಳ್ಬೋದು. ಅಂದರೆ ವಿವಿಧ ಇಲಾಖೆಯ ತಂತ್ರಜ್ಞಾನಗಳನ್ನು ಒಂದೇ ವೇದಿಕೆ ಮೂಲಕ ರೈತರಿಗೆ ಒದಗಿಸೋದು, ರೈತರಿಗೆ ಒದಗಿಸೋದು. ಯಾಕೆಂದರೆ ರೈತರಿಗೆ ಅವ್ರಿಗೇನು ಬೇಕೋ ಅದನ್ನು ಕೇಳ್ತಾರೆ. ಹೌದು, ನಾವು ಏನು ಅವರಿಗೆ ಹೇಳಬೇಕು ಅನ್ನೋದಕ್ಕಿಂತ ಅವ್ರಿಗೇನು ಬೇಕೋ ಅದಕ್ಕೆ ನಾವು ಒಂದು ಅವಕಾಶವನ್ನು ಮಾಡಿಕೊಡ್ಬೇಕಾಗತ್ತೆ, ಮಾಹಿತಿಯನ್ನು ಕೊಡಬೇಕಾಗತ್ತೆ. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ದೂರವಾಣಿ ಸಂಪರ್ಕದಲ್ಲಿ ಸ್ವಲ್ಪ ಅಡಚಣೆ ಉಂಟಾಗಿದೆ. ಈಗ ಹಲೋ, ಹಾಂ, ತಮ್ಮ ಹೆಸರು? ನಮಸ್ಕಾರ, ತಮ್ಮ ಹೆಸರು? ನಮಸ್ಕಾರ. ಮಹೇಶ್ ಹೆಟ್ರೆ, ದಿವಾಕರ್ ಅವರು ಇದ್ದಾರೆ, ತಮ್ಮ ಪ್ರಶ್ನೆಯನ್ನ ಕೇಳಿ ಸರ್. ಆತ್ಮ ಅಂದ್ರೆ ಏನು, ಅದ್ರ ವಿಸ್ತಾರ ಒಂದ್ ಸ್ವಲ್ಪ ಬಿಡ್ತೇಳಿ. ಆಮೇಲೆ ಆತ್ಮಕ್ಕೂ ಕೃಷಿ ಇಲಾಖೆಗೂ ಸಂಬಂಧ ಇದೆಯಾ ಅಂತ ನಾ ಕೇಳ್ತಾ ಇದ್ದೇನೆ ಗುರುಗಳ. ಇದು ಆತ್ಮ ಅಂದ್ರೆ ಒಂದು ಯೋಜನೆ ಹೆಸರು ಅಷ್ಟೇ, ಈಗಾಗಲೇ ನಾನು ಹೇಳಿದ್ದೀನಿ ಇದು ಯೋಜನೆ. ಅದು ಇಂಗ್ಲೀಷ್ ವರ್ಡ್, ಅದು ಆಂಗ್ಲ ಭಾಷೆಯ ಪದ, ATMEA ಅಂತ, ಅಗ್ರಿಕಲ್ಚರಲ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಏಜೆನ್ಸಿ ಅಂತ, ಕನ್ನಡದಲ್ಲಿ ಕೃಷಿ ತಂತ್ರಜ್ಞಾನ ನಿರ್ವಹಣಾ ಸಂಸ್ಥೆ ಅಂತ. ಒಂದು ಯೋಜನೆ ಅಷ್ಟೇ ಇದು. ಯೋಜನೆಯಲ್ಲಿ ನಮ್ಮ ಕೃಷಿ ಇಲಾಖೆಯಲ್ಲಿ ಅನೇಕ ಒಂದು ಸಿಬ್ಬಂದಿಯನ್ನು ತಗೊಂಡು ತಾಂತ್ರಿಕತೆಗಳನ್ನು ಸ್ಥಳೀಯ ಮಟ್ಟಕ್ಕೆ ಮಾಹಿತಿ ನೀಡಲಿಕ್ಕೆ ಇದೊಂದು ಸಣ್ಣ ಯೋಜನೆ ಕೇಂದ್ರ ಸರ್ಕಾರದ್ದು. ಇದು 2005-06 ಅಲ್ಲೇ ಶುರುವಾಗಿತ್ತು. ಅಂದರೆ ಈಗ ದಿವಾಕರ್ ಅವರೇ, ಮೊದಲು ಒಂದು ಯೋಜನೆ ಇತ್ತು, ಏನು ತರಬೇತಿ ಮತ್ತು ಭೇಟಿ, T&V ಸಿಸ್ಟಮ್ ಅಂತ, ಅದು ನಂತರದ ಇದು ಕಾರ್ಯಕ್ರಮ ಅಂತಾನೆ. ಈಗ ಯಾವ ಯೋಜನೆಯಲ್ಲಿ ಕೆಲವು ತಾಂತ್ರಿಕತೆ ಅಥವಾ ಕೆಲವು ವಿಚಾರಗಳು ಮಿಸ್ ಆಗಿದಾವಲ್ಲ, ಕಳೆದು ಹೋಗಿದಾವಲ್ಲ, ಆ ಕಳೆದು ಹೋದವನ್ನು ಮತ್ತೆ ಮರುಕರಿಸಲಿಕ್ಕೆ, ಹಿಂದೆ ಬಹಳ ವರ್ಷಗಳಿಂದ ಕೃಷಿ ತೋಟಗಾರಿಕೆ ಒಂದೇ ಇಲಾಖೆ ಇತ್ತು. ಇನ್ನು ಹಿಂದೆ ಹೋದ್ರೆ ನಿಮಗೆ ಸ್ವತಂತ್ರ ಭಾರತದ ನಂತರ ಕೃಷಿ ಮತ್ತು ಕೈಗಾರಿಕೆ ಇಲಾಖೆ ಒಂದೇ ಬರ್ತಾ ಇದ್ದು. ಯಾಕೆಂದ್ರೆ ಕೃಷಿನ ಎಲ್ಲಾ ಕೈಗಾರಿಕೆಗಳ ತಾಯಿ ಅಂತ ಕರೀತಾರೆ. ಕೃಷಿ ಕೈಗಾರಿಕೆ ಒಂದೇ ಇತ್ತು ಸ್ವತಂತ್ರ ಭಾರತದಲ್ಲಿ. ಆಮೇಲೆ ಈಗ ಬದಲಾಗಿ ಪ್ರಯುಕ್ತ, ಬಟ್ ರೈತ ಒಬ್ಬನೇ, ಅವನು ಕೃಷಿನೂ ಮಾಡ್ತಾನೆ, ತೋಟಗಾರಿಕೆ ಮಾಡ್ತಾನೆ, ಹೈನುಗಾರಿಕೆ ಮಾಡ್ತಾನೆ. ಹಾಗಾಗಿ ಯಾವುದು ಒಂದು ವಿಚಾರಗಳು ಬೇರೆ ಯೋಜನೆಯಲ್ಲಿ ಮರೆತೋಗಿರುತ್ತೆ, ಈ ಯೋಜನೆಯಲ್ಲಿ ಅದನ್ನು ಒಂದು ನೆನಪು ಮಾಡಿಕೊಳ್ಳಲಿಕ್ಕೆ ಒಂದು ಸ್ಮಾಲ್ ಒಂದು ಸಣ್ಣ ಯೋಜನೆ ಇದು. ಇದರಲ್ಲಿ ಒಂದು ಒಂದು ಇದು ಕ್ರಿಯೇಟ್ ಆಗುತ್ತೆ ನಿಮಗೆ ಸ್ಟೇಜು, ಅಲ್ಲಿ ಎಲ್ಲ ಇಲಾಖೆಯವರು ಕೂಡ ತಾಂತ್ರಿಕ ಮಾಹಿತಿಗಳನ್ನು ಪ್ರಸಾರ ಮಾಡಲಿಕ್ಕೆ ಅವಕಾಶ ಇದೆ. ಅಂದರೆ ಇವತ್ತು ನಮ್ಮ ರೈತರಿಗೆ ಒಂದು ಸುಸ್ಥಿರವಾದ ಆದಾಯ ಬರಬೇಕು ಅಂದರೆ ಸಮಗ್ರ ಕೃಷಿಯನ್ನು ಅನುಸರಿಸಿ ಅಂತ ನಮ್ಮ ಕೃಷಿ ತಜ್ಞರು ಹೇಳ್ತಾ ಇರ್ತಾರೆ. ಇದು ಒಂದು ರೀತಿ ಸಮಗ್ರ ಕೃಷಿಗೆ ಒತ್ತು ಕೊಡುವಂತ ರೀತಿಯಲ್ಲೇ ಈ ವೇದಿಕೆ ಇರುತ್ತೆ, ಎಲ್ಲ ಪೂರಕವಾಗಿರುತ್ತೆ. ಇದರಲ್ಲಿ ಒಬ್ಬ ಒಂದು ಕೃಷಿ ಹೊಂಡ ಮಾಡ್ಕೊಳ್ತಾನೆ, ಅಲ್ಲಿ 2 ಹಸುಗಳು ಕಟ್ಕೊಂತಾನೆ, ಮೀನು ಸಾಕ್ಬೋದು, ಅದರಲ್ಲಿ ಮೀನು ಹಾಕ್ತಾನೆ, ಒಂದೇ ಒಂದು 10 ಕುರಿ ಇಟ್ಕೊಂಡಿರ್ತಾನೆ, ಅಲ್ಲಿ ಸುತ್ತಮುತ್ತ ಮರಗಳು ಗಿಡಗಳನ್ನು ಬೆಳಿತಾನೆ, ಅದ್ರ ಪಕ್ಕ ಹುಲ್ಲಿನ ಹುಲ್ಲು ಬೆಳಿತಾನೆ, ಅಲ್ಲಿ ಮೆಕ್ಕೆಜೋಳ ಬೆಳಿತಾನೆ, ಒಂದಿಷ್ಟು ನಿಂಬೆಹಣ್ಣೆ ಹಾಕಿರ್ತಾನೆ ಗಿಡಗಳನ್ನ. ಹಿಂಗಿದೆ ಸಮಗ್ರ ಪದ್ಧತಿ. ಇಲ್ಲಿ ಅವನಿಗೆ ಎಷ್ಟು ಬೇಕಷ್ಟು ಉಳಿಯುತ್ತೆ, ಸಾಕಾಗಿದ್ದನ್ನು ಮಾರಾಟ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಅಂದ್ರೆ ಏನು ಸಮಗ್ರ ಕೃಷಿಗೆ ಪೂರಕವಾದಂತ ಒಂದು ರೀತಿ ಯೋಜನೆ ತಂತ್ರ, ಅಂದ್ರೆ ಎಲ್ಲಾ ಇಲಾಖೆಯವರು ಇದರಲ್ಲಿ ಭಾಗವಹಿಸಬಹುದು. ಈಗ ಒಂದು ದೂರವಾಣಿ ಕರೆ ಕಾಯ್ತಾ ಇದೆ, ಸ್ವೀಕರಿಸೋಣ. ಹಲೋ, ಹಲೋ ಸರ್, ನಮಸ್ತೆ ರೀ. ನಮಸ್ಕಾರ, ತಮ್ಮ ಹೆಸರು? ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮುಗುಳ್ಕೋಡದಿಂದ ಶಿವಲಿಂಗಯ್ಯ ಹಿರೇಮಠ ಮಾತಾಡ್ದೆ ಸರ್. ಶಿವಲಿಂಗಯ್ಯ ಅವರೇ, ಪ್ರಶ್ನೆ ಕೇಳಿ. ಸರ್, ಈ ಆತ್ಮ ಬಗ್ಗೆ ಹೇಳಕಿದ್ದೀರಲ್ರಿ, ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲ ಅದಾವ್ರಿ ಸರ್ ಸೆಂಟರ್, ಅದ್ರ ಬಗ್ಗೆ ಮಾಹಿತಿ ಕೇಳೋ ಸಂಬಂಧ ಹಚ್ಚಿಂಡ್ರಿ ಸರ್. ಇರೋದಿಲ್ಲ ಇದು. ಹ್ಞೂ ರೀ, ಅಲ್ಲಿ ನಿಮ್ಮ ತಾಲೂಕು ರಾಯಚೂರು ರಾಯಭಾಗದ ತಾಲೂಕು ಕಚೇರಿಯಲ್ಲಿ ಒಬ್ಬ ಆಫೀಸರ್ಸ್ನ ನಾವು ಈ ಯೋಜನೆಯಲ್ಲಿ ತಗೊಳ್ತೀವಿ. ಆಮೇಲೆ ರೈತ ಸಂಪರ್ಕ ಕೇಂದ್ರದಲ್ಲಿ ಒಬ್ರು ಇರ್ತಾರೆ ಇವರು. ಇವರು ಅಲ್ಲಿ ತಮಗೆ ಇಲಾಖೆಗಳ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಅಲ್ಲಿ ಕೆಲಸ ಮಾಡ್ತಾರೆ. ಜೊತೆಯಾಗಿ ಅಲ್ಲಿ ಏನಾದರೂ ರೈತ ಗುಂಪುಗಳು, ನಮ್ಮ ರೈತ ಮಹಿಳಾ ರೈತ ಗುಂಪುಗಳಿಗೆ, ಆಮೇಲೆ ನೀವು ಯಾವುದಾದ್ರೂ ಇದಕ್ಕೆ ಕ್ಷೇತ್ರ ಭೇಟಿ ಮಾಡಲಿಕ್ಕೆ, ನಮ್ಮ ಕೃಷಿ ಮೇಳಗಳನ್ನು ಭೇಟಿ ಆಗಲಿಕ್ಕೆ ಅಲ್ಲಿಂದ ಅವರ ಜನನ ಕರ್ಕೊಂಬಂದು ಕ್ಷೇತ್ರ ಭೇಟಿ ಮಾಡಿಸೋದು, ಇದಕ್ಕೆ ಈ ಯೋಜನೆ ಮುಖಾಂತರ ನಡೀತೀವಿ. ಇದು ಇಲ್ಲಿ ಇದು ಸೆಂಟ್ರು ಇಲ್ಲ, ಏನೂ ಇಲ್ಲ, ಇದೊಂದು ಸಣ್ಣ ಯೋಜನೆ. ಈ ಯೋಜನೆ ಮುಖಾಂತರದಲ್ಲಿ ಆ ರೈತರಿಗೆ ಕ್ಷೇತ್ರ ಭೇಟಿ ತರಬೇತಿಗಳನ್ನು ಕೊಡೋಕೆ ಒಂದು ಯೋಜನೆ ಅಷ್ಟೇ ಇದು. ಇವರಿಂದ ಸಾಲ ಸೌಲಭ್ಯ ಸಿಗ್ಬೋದನ್ರಿ? ಅಲ್ಲ, ಇದಕ್ಕೆ ಸಾಲ ಸಿಗೋದಿಲ್ಲ, ಇದು ಸಾಲದ್ದಲ್ಲ, ಇದು ತರಬೇತಿ ಮತ್ತು ಬಲವರ್ಧನೆ ಅಷ್ಟೇ ಇದು. ತಾಂತ್ರಿಕ ಒಂದು ಜ್ಞಾನವನ್ನು ಹೆಚ್ಚಿಸುವ ಜ್ಞಾನಗಳನ್ನು, ತಂತ್ರಜ್ಞಾನಗಳು ಏನೇನಿದೆ ಹೊಸವನ್ನು ಅವನ್ನ ರೈತರಿಗೆ ತಿಳುವಳಿಕೆ ನೀಡೋಕೆ ಇದು ಒಂದು ಯೋಜನೆ. ಈಗ ಮುಖ್ಯವಾಗಿ ದಿವಾಕರ್ ಅವರೇ, ತಾವು ಹೇಳಿದ್ರೆ ವಿವಿಧ ಇಲಾಖೆಗಳು ಕೂಡ ಇಲ್ಲಿ ಒಂದು ರೀತಿ ಒಟ್ಟುಗೂಡ್ತವೆ ಅಂತಂದು, ಈ ವಿವಿಧ ಸರ್ಕಾರಿ ಇಲಾಖೆಗಳ ಜೊತೆ ಬೇರೆ ಬೇರೆ ಸಂಸ್ಥೆಗಳೇನಾದರೂ ಇಲ್ಲಿ ಸೇರ್ಕೊಳ್ತಾವ? ಇಲ್ಲ, ಸಂಸ್ಥೆಯನ್ನು ಇರೋದಿಲ್ಲ, ಯಾಕಂದ್ರೆ ಸರ್ಕಾರದ ಒಂದು ಅಲ್ಲ, ಕೃಷಿ ವಿಶ್ವವಿದ್ಯಾಲಯಗಳು ಇಂಥವು, ಕೃಷಿ ವಿಶ್ವವಿದ್ಯಾಲಯಗಳು ನಮ್ಮ ಅಂಗ ಸಂಸ್ಥೆಗಳಲ್ಲ, ರಾಜ್ಯ ಸರ್ಕಾರದ ಅಂಗ ಸಂಸ್ಥೆಗಳು. ಕೃಷಿ ಇಲಾಖೆ ವಿಶ್ವವಿದ್ಯಾಲಯದ ತಂತ್ರಜ್ಞಾನಗಳನ್ನ ತೆಗೆದುಕೊಂಡೇ ನಾವು ತರಬೇತಿನ ಕೊಡೋಕ್ಕಾಗುತ್ತೆ. ಅವರ ತಂತ್ರಜ್ಞಾನ ಏನು ವಿಜ್ಞಾನಿಗಳು ಇರ್ತಾರೆ, ಆ ವಿಜ್ಞಾನಿಗಳು ಈ ಯೋಜನೆಯಲ್ಲಿ ತರಬೇತಿ ನಾವು ಕೊಡ್ತಾ ಇರ್ತೀವಿ. ರೈತರ ಗುಂಪುಗಳು ಮತ್ತು ಸ್ವಸಹಾಯ ಗುಂಪುಗಳು ಕೆಳಗಿನ ಮಟ್ಟದಲ್ಲಿ ಯಾವುದ್ಯಾವ್ದು ತೊಂದರೆ ಆಗುತ್ತೆ, ಆಮೇಲೆ ಅವರೇನಾದರೂ ಇನೋವೇಷನ್ಸ್ ಮಾಡಿದರೆ ಅವನ್ನ ನಾವು ಪ್ರಿಂಟ್ ಮಾಡಿಸಿ ಈ ಲೀಫ್ಲೆಟ್ಸ್ ಮುಖಾಂತರ ತಿಳುವಳಿಕೆ ಕೊಡೋಕ್ಕೆ ಈ ಯೋಜನೆಯಲ್ಲಿ ಅವಕಾಶ ಇದೆ, ಅವರ ಪ್ರಸಾರ ಮಾಡಲಿಕ್ಕೆ ಪ್ರಚಾರ ಮಾಡಲಿಕ್ಕೆ. ಅಂದರೆ ಈ ಜಿಲ್ಲಾ ಮಟ್ಟದಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳು ಇರ್ತಾವಲ್ಲ, ಅವರು ಕೂಡ ಇದರ ಭಾಗವಾಗಿರ್ತಾರೆ. ಹೌದು, ಈ ತಾಂತ್ರಿಕತೆ ಮಾಹಿತಿ ಅವರಿಂದನೇ ತಗೊಳ್ತೀವಿ. ಯಾವುದೇ ಒಂದು ಬೆಳೆಗೆ ಹಾನಿ ಆಗೋದಿದ್ದರೆ ಪೀಡೆಗಳಿಂದ ಯಾವುದಕ್ಕೆ ಎಷ್ಟು ಗೊಬ್ಬರ ಹಾಕಬೇಕು ಅಂತಿದ್ರೆ ಅದನ್ನು ಪ್ರಚಾರ ಮಾಡಬೇಕು ಅಂದರೆ ಈ ನಾವು ಪ್ರಿಂಟ್ ಮೀಡಿಯಾ ಮುಖಾಂತರ ಮಾಡಲಿಕ್ಕೆ ಈ ಯೋಜನೆಯಲ್ಲಿರ್ತಕ್ಕಂಥ ಅನುದಾನವನ್ನು ಬಳಸಿಕೊಳ್ತೀವಿ. ಅಂದರೆ ಕೃಷಿ ವಿಜ್ಞಾನ ಕೇಂದ್ರಗಳ ಮಹತ್ವ ಪಾತ್ರ ಇಲ್ಲಿ ಬಹಳ ಮಹತ್ವಪೂರ್ಣವಾದ್ದು ಅಂತ ಹೇಳಿ, ಆ ವಿಜ್ಞಾನಿಗಳ ಮಾಹಿತಿನೇ ನಾವು ಕೊಡ್ಸ್ಕೋಬೇಕಾಗಿರೋದು. ಅವರೇನು ರಿಸರ್ಚ್ ಮಾಡಿರ್ತಾರೆ, ಸಂಶೋಧನೆಯನ್ನು, ಆ ಸಂಶೋಧನೆಯನ್ನು ನಾವು ಬೇರೆ ಬೇರೆ ಸಭೆ ಸಮಾರಂಭಗಳಲ್ಲಿ ಅವ್ರ ಮುಖಾಂತರ ರೈತರಿಗೆ ತಿಳುವಳಿಕೆ ಮೂಡುವಂಥ ಕೆಲಸ ಮಾಡೋದು. ಈಗ ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ಕಾರ, ತಮ್ಮ ಹೆಸರು? ರಾಮಚಂದ್ರ ಅಂತ ಸರ್. ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ನಂಜನಗೂಡು ತಾಲೂಕು ಬಿಳಿಗೆರೆಯಿಂದ ಸರ್. ಪ್ರಶ್ನೆ ಕೇಳಿ. ಪ್ರಶ್ನೆ ಅಂತಂದ್ರೆ, ಈಗ 2005 ಜಾರಿಗೆ ಬಂತು ಅಂತ ನೀವು ಹೇಳಿದ್ರಿ, ಇಲ್ಲಿ ತನಕ ನಮಗೆ ಯಾಕೆ ತಿಳುವಳಿಕೆ ಕೊಟ್ಟಿರಲಿಲ್ಲ? ಇದ್ರ ಬಗ್ಗೆ ತಿಳುವಳಿಕೆ ಇರಲಿಲ್ಲ. ತಿಳುವಳಿಕೆ ನೀವು ಸ್ಥಳೀಯ ಕೃಷಿ ಇಲಾಖೆಯನ್ನ, ಸ್ಥಳೀಯ ಕೃಷಿ ಇಲಾಖೆಯ ಯಾರೇ ಇದು ರೈತರು ಅವ್ರು ಕೇಳ್ತಾ ಇರೋದು ರೈತ ಏನಂದ್ರೆ ತಿಳುವಳಿಕೆ ನಮಗ್ಯಾಕೆ ಬಂದಿಲ್ಲ ಅಂತ. ಇದು ಎಲ್ಲಾ ಕೃಷಿ ಇಲಾಖೆಯ ಎಲ್ಲ ರಾಜ್ಯಾದ್ಯಂತ ಕೃಷಿ ಇಲಾಖೆ ನೀವು ಕಚೇರಿಗೆ ಹೋದಾಗ ಯಾವುದೇ ಒಂದು ತರಬೇತಿ ಕೊಡ್ತಾ ಇದ್ರೆ ಈ ಯೋಜನೆಯಲ್ಲಿ ಇರ್ತಕ್ಕಂಥ ಅನುದಾನ ಬಳಸಿ ತರಬೇತಿ ಕೊಡ್ತಾರೆ ವಿನಃ ಇದು ವೈಯಕ್ತಿಕವಾಗಿ ಯಾವುದು ಬೆನಿಫಿಟ್ ಕೊಡುವಂತ ಯೋಜನೆ ಅಲ್ಲ. ಇದು ಮುಖ್ಯವಾಗಿ ತರಬೇತಿ ಮತ್ತು ಬಲವರ್ಧನೆ ನೀಡುವಂತವ್ರದಾಗಿರೋದ್ರಿಂದ ಯಾವುದೇ ಒಂದಾದ್ರೂ ಒಂದು ರೀತಿಯಲ್ಲಿ ತರಬೇತಿ ಕೈಗೊಂಡಾಗ ಇದರಲ್ಲಿ ಅನುದಾನವನ್ನು ಬಳಕೆ ಮಾಡ್ತಾರೆ. ಅಂದ್ರೆ ಈಗ ರೈತ ಸಂಪರ್ಕ ಕೇಂದ್ರಗಳ ಸಂಪರ್ಕದಲ್ಲಿ ಇವರಿದ್ರೆ ಈ ಯೋಜನೆ ಅಡಿಯಲ್ಲಿ ಯಾವ್ದಾದ್ರೂ ಒಂದು ತರಬೇತಿ ಇತರೆಲ್ಲ ಪಾಲ್ಗೊಂಡಿರ್ತಾರೆ, ಯೋಜನೆ ಹೆಸರು ಗೊತ್ತಿರೋದಿಲ್ಲ ಅಂತ ನಾವು ಅಂದ್ಕೋಬಹುದು ಅಂತೀನಿ. ಮುಖ್ಯವಾಗಿ ಈಗ ದಿವಾಕರ್ ಅವರೇ, ಈ ಆತ್ಮ ಯೋಜನೆ ಅಡಿಯಲ್ಲಿ ಏನೇನು ಚಟುವಟಿಕೆಗಳನ್ನ ಕೈಗೊಳ್ಳೋದಕ್ಕೆ ಅವಕಾಶ ಇದೆ ಅಂತೀರಿ? ಇಲ್ಲ, ನಾನು ಹೇಳಿದ್ನಲ್ಲ, ಈಗ ಯಾವುದೋ ಒಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಯುನಿಟ್ ಯಾವುದೋ ಒಂದು ಹೊಸ ಒಂದು ಸಂಶೋಧನೆ ಆಗಿರುತ್ತೆ, ತಂತ್ರಜ್ಞಾನ. ಆ ತಂತ್ರಜ್ಞಾನವನ್ನು ರೈತರಿಗೆ ನಾವು ರೀಚ್ ಮಾಡ್ಬೇಕಂದ್ರೆ ಒಂದು ತರಬೇತಿ, ಒಂದು ಪ್ರಚಾರ, ತರಬೇತಿ ಪ್ರಚಾರ, ಕ್ಷೇತ್ರ ವೀಕ್ಷಣೆ, ಅಂದ್ರೆ ಎಲ್ಲಿ ರೈತ ಸಂಪರ್ಕ ಕೇಂದ್ರಗಳಿಂದ ರೈತರುಗಳನ್ನ ಕೃಷಿ ಮೇಳಕ್ಕೆ ಕರ್ಕೊಂಡು ಹೋಗೋದು, ಅಥವಾ ಪ್ರಗತಿಪರ ರೈತರು ತೋಟಗಳಿಗೆ ಕರ್ಕೊಂಡು ಹೋಗೋದು, ಅಲ್ಲಿ ಮಾಡಿರ್ತಕ್ಕಂಥ ವಿಚಾರಗಳನ್ನ ಪೇಪರಲ್ಲಿ ಪ್ರಿಂಟ್ ಮಾಡಿಸಿ ಪಬ್ಲಿಸಿಟಿ ಮಾಡಿಸೋದು, ಮತ್ತು ಅಲ್ಲಿರ್ತಕ್ಕಂಥ ಕೆಲವು ವಿಡಿಯೋಗಳನ್ನು ತಗೊಂಡು ಅದನ್ನು ಯಾರಿಗೆ ಬೇಕೋ ಅದನ್ನು ಅವ್ರಿಗೆ ಅದನ್ನು ತೋರಿಸುವಂಥ ವ್ಯವಸ್ಥೆ. ನೆಕ್ಸ್ಟು ಕ್ಷೇತ್ರೋತ್ಸವ, ಯಾರೋ ಒಬ್ಬರು ಚೆನ್ನಾಗಿ ಬೆಳೆದಿರ್ತಾರೆ ಅಲ್ಲಿ ಕ್ಷೇತ್ರೋತ್ಸವ ಮಾಡಿಸಿ ರೈತರಿಂದ ರೈತರಿಗೆ ಮಾಹಿತಿನೇ ಕೊಡಿಸೋದು, ನಾನು ಹಿಂಗೆ ಬೆಳೆದಿದ್ದೆ ಈ ಥರ ಮಾಡಿದ್ದೀನಿ ಅಂತ. ಮತ್ತು ಸ್ಥಳೀಯ ಮಟ್ಟದಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಪ್ರಾಶಸ್ತ್ಯತೆ ಕೊಡೋದು, ಮಹಿಳೆಯರಿಗೆ ತರಬೇತಿಗಳನ್ನು ನೀಡೋದು, ಮಹಿಳೆಯರ ಗುಂಪುಗಳಿಗೆ ಆದ್ಯತೆಯನ್ನು ಕೊಡೋದು, ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನು ತೋಟಗಾರಿಕೆ, ಕೃಷಿ, ಪಶುಸಂಗೋಪನೆ ಮತ್ತು ಸಿರಿಕಲ್ಚರ್ ಈ ಎಲ್ಲ ಇಲಾಖೆಗಳನ್ನು ಕೂಡ ಇದರಲ್ಲಿ ಭಾಗವಹಿಸಿ ಕೊಡ್ತಾರೆ. ಅಂದರೆ ಒಂದು ಅಧ್ಯಯನ ಪ್ರವಾಸ ಕೈಗೊಳ್ಳೋದು ವಿಶೇಷವಾದ ವೈಶಿಷ್ಟ್ಯ ಅಂತ ಹೇಳ್ಬೋದು. ಎಲ್ಲ ಅಧ್ಯಯನ ಪ್ರವಾಸಗಳು ಏನಿದೆ ಅದೆಲ್ಲ ಈ ಯೋಜನೆ ಮುಖಾಂತರ ಮಾಡ್ತಾರೆ. ಸಾಮಾನ್ಯವಾಗಿ ನಾವು ಕೃಷಿ ಮೇಳಗಳಿಗೆ ರೈತರನ್ನ ವಿವಿಧ ತಾಲೂಕು ಕೇಂದ್ರಗಳಿಂದ ಕರ್ಕೊಂಬರೋದನ್ನ ನಾವು ನೋಡ್ತಾ ಇರ್ತೀವಿ. ಅದು ಈ ಯೋಜನೆ ಅಡಿಯಲ್ಲೇ ಅದಕ್ಕೆ ಸಂಬಂಧಪಟ್ಟ ವೆಚ್ಚವನ್ನ ಯೋಜನೆಯಲ್ಲಿ ಬರೆಸ್ತಾರೆ. ಈಗ ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ಕಾರ, ತಮ್ಮ ಹೆಸರು? ಶಂಕರಪ್ಪ ಅಂತ ಸರ್, ಇಲ್ಲಿ ಕನಕಗಿರಿ ತಾಲೂಕು ಗೌರಿಪುರ ಅಂದರೆ. ಶಂಕರಪ್ಪನವ್ರೆ, ಪ್ರಶ್ನೆ ಕೇಳಿ. ಸರ್, ಆತ್ಮ ಯೋಜನೆ ಅಂತ ಕಾರ್ಯಕ್ರಮ ಕೇಳ್ತಾ ಇದ್ವಿ ಸರ್. ಹೇಳಿ ಹೇಳಿ ಸರ್. ನಮ್ಮ ಇಲ್ಲಿ ಹಳ್ಳಿಯಲ್ಲಿ ರೈತರಿಗೆ ಸರ್ ಇದೇನು ಅನುಕೂಲ ಆಗುತ್ತೆ ಸರ್ ಅಂತ ಕೇಳಿದ್ವಿ ಸರ್ ಪ್ರಶ್ನೆ. ರೈತರು ಯಾವ ರೀತಿ ಬಳಸ್ಕೋಬಹುದು ಆತ್ಮ ಯೋಜನೆಯನ್ನ ಅಂತ ಕೇಳ್ತಾ ಇದ್ರು. ಇದು ತರಬೇತಿ, ಇದು ಯೋಜನೆಯಲ್ಲಿ ನಿಮಗೆ ಯಾವುದೇ ಒಂದು ಬೆಳೆ ಬಗ್ಗೆ, ಯಾವುದೇ ಒಂದು ವಿಚಾರದ ಬಗ್ಗೆ, ಬೆಳೆಗೆ ಸಂಬಂಧಿಸಿದ ಇದ್ರ ಬಗ್ಗೆ ಮಾಹಿತಿಗಳನ್ನು ನಾವು ತರಬೇತಿ ಕೊಡಬೇಕು ಅಂತ ನೀವು ಏನಾದರೂ ಕೃಷಿ ಇಲಾಖೆ ಕೇಳ್ಕೊಂಡ್ರೆ ಅವರು ಈ ಯೋಜನೆಯಲ್ಲಿ ಒಂದು ಅನುದಾನವನ್ನು ಬರೆಸಿ ನಿಮಗೆ ಅಲ್ಲಿ ಬಂದು ತರಬೇತಿ ಕೊಡೋದು, ಅಥವಾ ನಿಮಗೆ ಏನಾದರೂ ಇದು ಕ್ಷೇತ್ರ ಭೇಟಿಗಳು ಹೋಗಬೇಕಾದ್ರೆ ನಿಮ್ಮನ್ನು ಕರ್ಕೊಂಡು ಹೋಗೋದು, ಅದನ್ನು ಈ ಯೋಜನೆಯಲ್ಲಿ ಮಾಡ್ಬೋದು. ಇನ್ನು ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳಲ್ಲಿ ಅನುಷ್ಠಾನ ಆಗ್ತಾ ಇದೆ ಅಂತ? ಇದು ನಮ್ಮಲ್ಲಿ ಈಗ 30 ಜಿಲ್ಲೆ ಆಗಿದೆ, ಈಗ ವಿಜಯನಗರ ಸೇರಿ 31 ಜಿಲ್ಲೆಯಲ್ಲಿ ಕೂಡ ಈ ಯೋಜನೆಯನ್ನು ಮಾಡ್ತೀವಿ. ಮತ್ತು ಮುಖ್ಯವಾಗಿ ಈ ಯೋಜನೆಯಲ್ಲಿ ಏನಾಗಿದೆ ಅಂದರೆ, ಯಾರು ಪ್ರಗತಿಪರ ರೈತರಿರ್ತಾರೆ ಅವರನ್ನು ಗುರುತಿಸಿ ಅವ್ರಿಗೆ ಒಂದು ಸನ್ಮಾನ ಮಾಡ್ತೀವಿ, ಒಂದು ಅವಾರ್ಡ್ ಕೊಡ್ತೀವಿ ಅವ್ರಿಗೆ. ಅಂದರೆ ಬೇರೆ ರೈತರು ಕೂಡ ಅವರಿಂದ ಒಂದು ಪ್ರೇರಣೆ ಕೊಡಲಿ ಅಂತೇಳಿ, ಆ ರೈತ ಯಾರು ಚೆನ್ನಾಗಿ ಬೆಳೆದಿರ್ತಾನೆ ಇಳುವರಿ ಅಂತನ್ನು ಗುರುತಿಸಿ ಸೆಲೆಕ್ಟ್ ಮಾಡಿ ನಮ್ಮವರು ಅವನು ಪ್ರೋತ್ಸಾಹ ಕೊಟ್ಟು ಬೇರೆಯವರು ಕೂಡ ಅವನನ್ನು ನೋಡಿ ಬೆಳೀಲಿ ಅನ್ನೋ ಉದ್ದೇಶಕ್ಕೆ ಇಲ್ಲಿ ಅದೊಂದು ಪ್ರಾವಿಷನ್ ಇದೆ, ನಮಗೆ ಅವಕಾಶ ಇದೆ ಪ್ರಗತಿಪರ ರೈತರ ಪ್ರೋತ್ಸಾಹ ಮಾಡೋದು, ಅವನಿಗೆ ಬಹುಮಾನ ಕೊಡುವಂಥದ್ದು. ಅಂದರೆ ಈ ರೈತರ ಗುಂಪುಗಳ ರಚನೆಗೂ ಅವಕಾಶ ಇರುತ್ತೆ ಅಲ್ಲಿ? ಹೌದು, ರೈತರ ಗುಂಪುಗಳು ನಮ್ಮ ಬೆಳೆವಾರ ರೈತರುಗಳನ್ನು ಮಾಡ್ತಾರೆ, ಮಹಿಳಾ ಗುಂಪುಗಳನ್ನು ಮಾಡಿ ಕೌಶಲ್ಯ ವರ್ಧಕ ತರಬೇತಿಗೆ ಒಂದಿಷ್ಟು ಅವ್ರಿಗೆ ರಿವಾಲ್ವಿಂಗ್ ಫಂಡ್ ಅಂತೇಳಿ ಫಿನಾನ್ಷಿಯಲ್ ಸಪೋರ್ಟ್ಸ್, ಒಂದು ಸ್ಮಾಲ್ ಒಂದು ಆರ್ಥಿಕ ಸಪೋರ್ಟ್ ಅವ್ರಿಗಿರುತ್ತೆ ಆ ಗುಂಪುಗಳಿಗೆ. ಅಂದರೆ ಅವರು ಒಟ್ಟುಗೂಡಿ ಸಮಾವೇಶ ಮಾಡಿದಾಗ ಸಂಬಂಧಪಟ್ಟ ಖರ್ಚುಗಳಿಗೆ ಮತ್ತು ಅವರು ಒಂದು ಗ್ರೂಪ್ ಮಾಡ್ಕೊಂತಾರೆ, ಈಗ ಯಾವುದೋ ಒಂದು ಬೆಳೆಯನ್ನು ಬೆಳೀಲಿಕ್ಕೆ ಸೋಯಾಬೀನ್ ಬೆಳೆಗಾರರ ಸಂಘ ಅಂತ ಮಾಡ್ಕೊಂತಾರೆ ಗ್ರೂಪು, ಅವರಿಗೆ ಬೇಕಾದಂಥ ಸೋಯಾಬೀನಿಗೆ ಬೇಕಾದಂತಹ ಬೇಸಾಯ ತಂಬಗಳ ಬಗ್ಗೆ ಅವರಿಗೆ ತರಬೇತಿಯನ್ನು ಪಡ್ಕೊಳ್ತಾರೆ, ಮಾರುಕಟ್ಟೆ ಬಗ್ಗೆ ತರಬೇತಿ ಪಡ್ಕೊಳ್ತಾರೆ. ಕೆಲವರು ಅದನ್ನು ಬ್ರ್ಯಾಂಡಿಂಗ್ ಮಾಡೋದು, ಹಿಟ್ಟು ಮಾಡೋದು, ಪ್ಯಾಕ್ ಮಾಡೋದು, ಮಾರಾಟ ಮಾಡೋದು, ಈ ಥರದ ತರಬೇತಿಗಳನ್ನು ಪಡೆಯಲು ಅವಕಾಶ ಇರುತ್ತೆ ಗುಂಪುಗಳಾದರೆ. ಅಂದರೆ ಬೇರೆ ಇಲಾಖಾ ಯೋಜನೆಗಳನ್ನು ಕೂಡ ಇಲ್ಲಿ ತರಬಹುದಾ? ಇದು ಒಗ್ಗೂಡಿಸಿಕೆನೇ ಇದೆ, ಇದು ಒಗ್ಗೂಡಿಸಿಕೆನೇ, ಇದು ಮುಖ್ಯ ಉದ್ದೇಶನೇ ಒಗ್ಗೂಡಿಸಿಕೆ. ಈ ಇಲಾಖೆ ಯೋಜನೆಗಳೆಲ್ಲ ಇದನ್ನು ಇದು ಒಂದು ಯೋಜನೆಯಾಗಿ ಪರಿವರ್ತನೆಗೊಳ್ಳುತ್ತೆ. ಇದಕ್ಕೆ ನಾವು ಹೆಚ್ಚಿನ ಮಾನವ ಸಂಪನ್ಮೂಲ ಈ ಯೋಜನೆಯಿಂದ ಪಡ್ಕೊಳ್ತೀವಿ. ಕ್ಷೇತ್ರ ಮಟ್ಟದಲ್ಲಿ ಸಿಬ್ಬಂದಿ ಕೊರತೆಯನ್ನು ನೀಗಿಸಲಿಕ್ಕೆ ಇದು ಒಂದು ನಮಗೊಂದು ಅವಕಾಶ ಈ ಯೋಜನೆಯಲ್ಲಿ. ಅಂದರೆ ರೈತರ ಗುಂಪುಗಳಾದರೆ ಅವರಿಗೆ ತಂತ್ರಜ್ಞಾನ ವರ್ಗಾವಣೆ ಸುಲಭವಾಗುತ್ತೆ ಅನ್ನೋ ಒಂದು ಗುಂಪಿದ್ರೆ ಅವರು ಒಂದೇ ಮನಸ್ಥಿತಿಯಲ್ಲಿ ಇರುತ್ತೆ. ಹೌದು, ವಿಶೇಷವಾದ ಗುಂಪುಗಳು ಮಾಡ್ಕೋ, ವಿಶೇಷ ಗುಂಪು. ಅವ್ರು ಇಂಥದ್ದ ಬೆಳೆಯೋದಾದ್ರೆ ಆ ಬೆಳೆ ಬಗ್ಗೆ ಮಾತ್ರ ಹೇಳ್ಬೋದು, ಇಲ್ಲದೇ ಇದ್ರೆ ನೀವು 100 ಜನ ಸೇರಿಸಿದ್ರೆ ಅದರಲ್ಲಿ ಬೇರೆ ಬೇರೆ ಬೆಳೆಗಾರರು ಇರ್ತಾರೆ, ವೈವಿಧ್ಯತೆ ಜಾಸ್ತಿ. ಯಾವ್ದು ಟ್ರೈನಿಂಗ್ ಕೊಡಬೇಕು ಅಂತ ಟ್ರೈನಿಂಗ್ ಮಾಡೋರಿಗೂ ಗೊತ್ತಾಗೋದಿಲ್ಲ, ಕೇಳೋರಿಗೂ ಆಗೋದಿಲ್ಲ. ಯಾವುದೇ ಒಂದು ತರಬೇತಿಗಳು ಬೇಡಿಕೆ ಆಧಾರಿತ ತರಬೇತಿಗಳಾಗಬೇಕು. ಹಂಗಿದ್ರೆ ಕೇಳೋರಿಗೆ ಅದು ಮತ್ತೆ ಹೇಳೋರಿಗೆ ಎರಡಕ್ಕೂ ಚೆನ್ನಾಗಿರುತ್ತೆ, ಉಪಯೋಗ ಆಗುತ್ತೆ. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ಹಲೋ ಸರ್, ನಮಸ್ಕಾರ. ನಾವು ರಾಯಬಾಗಿಂದ ಭೀಮರಾವ್ ಕೊಕಾಟೆ ಮಾತಾಡಿದ್ರಿ. ನಿಮ್ದು ರೇಡಿಯೋ ವಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡ್ತೀರಾ? ಹ್ಞೂ ಸರ್, ಪ್ರಶ್ನೆ ಕೇಳಿ. ಕಡಿಮೆ ಆಗಿದೆ, ಪ್ರಶ್ನೆ ಕೇಳಿ. ಈಗ ಕೃಷಿ ಮೇಳ ಎಲ್ಲಿ ರಾವಣ ಸರ್? ಈಗ ಇಲ್ಲ, ಕೃಷಿ ಮೇಳಗಳು, ಕೃಷಿ ವಿಶ್ವವಿದ್ಯಾಲಯಗಳು ಎಲ್ಲಿದೆ ಧಾರವಾಡದಲ್ಲಿ ಪ್ರತಿ ವರ್ಷಕ್ಕೊಮ್ಮೆ, ಹಂಗೆ ಬೆಂಗಳೂರು ವಿಶ್ವವಿದ್ಯಾಲಯ ಪ್ರತಿ ವರ್ಷಕ್ಕೊಮ್ಮೆ, ಅಲ್ಲೇ ಬಾಗಲಕೋಟದಲ್ಲಿ ತೋಟಗಾರಿಕ ವಿಶ್ವವಿದ್ಯಾಲಯದಲ್ಲಿ ಪ್ರತಿ ವರ್ಷ. ಈಗ ಕರೋನಾ ಬಂದ ನಂತರ ಅದು ಒಂದು ರಿಸ್ಟ್ರಿಕ್ಷನ್ ಇತ್ತು, ಜನ ಸೇರಬಾರ್ದು ಅಂತ. ಇತ್ತೀಚೆಗೆ ಆ ರಿಸ್ಟ್ರಿಕ್ಷನ್ ಇರದೇ ಇರೋದ್ರಿಂದ ಹಿಂದೆ ನವೆಂಬರ್ ಡಿಸೆಂಬರ್ ಅಲ್ಲಿ ಬೆಂಗಳೂರಲ್ಲಿ ಕೃಷಿ ಮೇಳ ಆಯ್ತು. ಅವಾಗ ಆಯ್ತು, ಸಾಕಷ್ಟು ದೂರ ಆಗುತ್ತೆ ನಿಮಗೆ, ಧಾರವಾಡ ಆದ್ರೆ ಹತ್ರ ಆಗುತ್ತೆ ನಿಮಗೆ ರಾಯಬಾಗದವ್ರು. ಈಗ ಕರೋನಾ ಬಹುಶಃ ಇರದೇ ಇರೋದ್ರಿಂದ ಈ ವರ್ಷ ನಿಮಗೆ ಕೃಷಿ ಮೇಳಕ್ಕೆ ನೀವು ಹೋಗ್ಬೋದು. ನಮಸ್ಕಾರ ಸರ್. ನಮಸ್ಕಾರ, ಧನ್ಯವಾದಗಳು ಕರೆ ಮಾಡೋದಕ್ಕೆ. ಈಗ ಮಹಿಳೆಯರನ್ನು ಕೂಡ ಇದರಲ್ಲಿ ಕಡ್ಡಾಯವಾಗಿ ಸೇರಿಸಿಕೊಳ್ಳಬೇಕು ಅನ್ನೋ ಒಂದು, ಹೌದು, ಇದರ ಉದ್ದೇಶ ಸ್ವಲ್ಪ ಅಲ್ಲಿ ನಾವು ಲಿಂಗತ್ವ ಸಮಾನತೆ ತರಲಿಕ್ಕೆ ಒಂದು ಇಂಪಾರ್ಟೆನ್ಸ್ ಅನ್ನು ಕೊಡೋಕ್ಕಾಗತ್ತೆ ಈ ಯೋಜನೆಯಲ್ಲಿ. ಮೂರನೇ ಒಂದು ಭಾಗದಷ್ಟು ಅವ್ರನ್ನ ಸೇರಿಸಿಕೊಳ್ಳಿ. ಇನ್ನು ಮುಖ್ಯವಾಗಿ ಈ ಊರಿಗೆ ರೈತರಿಗೆ ಒಂದು ಜ್ಞಾನವನ್ನು ಕೊಡೋದಕ್ಕೆ ಏನ ಸಂಪರ್ಕ ಅಧಿಕ ವ್ಯಕ್ತಿಗಳು ಹಿಂಗೇನ ಇರ್ತಾರ ಇಲ್ಲಿ? ಇಲ್ಲಿ ಪ್ರತಿ ಒಂದು ತಾಲೂಕಿಗೆ ಒಬ್ಬರು ಬ್ಲಾಕ್ ಟೆಕ್ನಾಲಜಿಕಲ್ ಮ್ಯಾನೇಜರ್ ಅಂತ ಇರ್ತದೆ, BTM. ಓಹೋ, ಆಮೇಲೆ ರೈತ ಸಂಪರ್ಕ ಕೇಂದ್ರಕ್ಕೆ ಅಸಿಸ್ಟೆಂಟ್ ಟೆಕ್ನಾಲಜಿ ಮ್ಯಾನೇಜರ್ ಅಂತ ಇರ್ತದೆ, ATM. ಇವರು ಅಲ್ಲಿ ಇಲಾಖೆ ಮತ್ತು ರೈತರ ನಡುವೆ ಸಂಪರ್ಕಾಧಿಕಾರಿ ಇರ್ತಾರೆ. ಯಾವುದೇ ಒಂದು ತರಬೇತಿ ಮಾಡಬೇಕಾದ್ರೆ ಜನಗಳನ್ನು ಕೂಡಿಸೋದು, ಮತ್ತು ಯಾವುದೇ ಒಂದು ಪ್ರಚಾರ ಮಾಡಬೇಕಾದ್ರೆ ತಂತ್ರಜ್ಞಾನದ ಬಗ್ಗೆ ಇವರು ಅದನ್ನ ಪ್ರಚಾರ ಮಾಡೋದು, ಯಾರು ಒಂದು ಕ್ಷೇತ್ರ ಭೇಟಿಗೆ ಹೋಗ್ಬೇಕಾದ್ರೆ ಇವರು ಜನರನ್ನು ಕೂಡಿಸೋದು, ಮತ್ತು ಅಲ್ಲಿ ಸ್ಥಳೀಯ ಸಂಸ್ಥೆಗಳ ಸ್ಥಳೀಯಲ್ಲಿ ಏನಾದರೂ ರೈತರ ಗುಂಪುಗಳ ರಚನೆ ಮಾಡುವಾಗ ಇವರು ಸ್ಥಳೀಯ ಅನುಕೂಲಕ್ಕೆ ತಕ್ಕಂಥ ಗುಂಪುಗಳನ್ನು ಮತ್ತು ಅವರು ಯಾವುದೋ ಒಂದು ಬೆಳೆ ಗುಂಪುಗಳನ್ನು ತಾಂತ್ರಿಕವಾಗಿ ಇವರೆಲ್ಲ ನುಡ್ತಿರ್ತಾರೆ. ಇವರು BSc ಅಗ್ರಿ, MSc ಅಗ್ರಿ, ಮತ್ತು ಕೆಲವು ಕಡೆ ಹೋಬಳಿ ಮಟ್ಟದಲ್ಲಿ ಡಿಪ್ಲೊಮೋ ಅಗ್ರಿಕಲ್ಚರ್ ಮಾಡಿದವರು ಇದ್ದಾರೆ. ಕೃಷಿಯಲ್ಲಿ ಡಿಪ್ಲೊಮೋ ಮಾಡಿರೋದ್ರಿಂದ ಕೃಷಿಗೆ ಸಂಬಂಧಿಸಿದಂತೆ ಅವರಿಗೆ ಮಾಹಿತಿ ಇರುತ್ತೆ. ಅವರ ಕೈಯಲ್ಲಿ ಮಾಹಿತಿ ಆಗದೇ ಇದ್ದರೆ ಸಂಬಂಧಪಟ್ಟ ಹಿರಿಯ ವಿಜ್ಞಾನಿಗಳಿಗೆ ಮತ್ತು ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿಯನ್ನು ಮೂಡಿಸ್ತಾರೆ. ಮತ್ತು ಇವರು ಈ ಯೋಜನೆ ಜೊತೆಗೆ ಇಲಾಖೆ ಬೇರೆ ಕಾರ್ಯಕ್ರಮಗಳು ಕೂಡ ಅವರು ಇನ್ವಾಲ್ವ್ ಆಗಿ ಒಗ್ಗೂಡಿಸಿಕೊಂಡು ಮಾಡ್ತಾರೆ. ಮತ್ತು ಈಗ ರೈತರ ಒಂದು ಏನು ಕ್ಷೇತ್ರ ಸಮಸ್ಯೆಗಳಿರ್ತಾವಲ್ಲ ಅದಕ್ಕೂ ಪರಿಹಾರಗಳನ್ನು ಇವರು ಏನಾದರೂ ಸೂಚಿಸ್ತಾರೆ? ನಾವು ಈಗ ಏನು ತೊಗೊಂಡಿದ್ದೀವಿ ಅವರೆಲ್ಲ ಭಾಳಷ್ಟು ಜನ BSc ಮತ್ತು MSc ಮಾಡಿಕೊಂಡಿದ್ದಾರೆ ಅಗ್ರಿಕಲ್ಚರ್ನಲ್ಲಿ. ಕೃಷಿಯಲ್ಲಿ ಅವರು MSc ಮಾಡಿರೋದ್ರಿಂದ ಒಂದು ಹಂತದ ಅವರಿಗೆ ಬೆಳೆ ಪರಿಹಾರ ಪರಿಹಾರಗಳ ಬೆಳೆಗೆ ಬಂದಿರತಕ್ಕಂಥ ರೋಗ ಕೀಟಗಳ ಬಗ್ಗೆ ಮಾಹಿತಿ ಇರುತ್ತೆ. ವಿಜ್ಞಾನಿಗಳಿಗಿಂತ ಮುಂಚೆ ಇವರೇ ಒಂದು ಒಂದು ಹಂತದ ಪ್ರಯತ್ನ ಮಾಡ್ತಾರೆ. ಮತ್ತು ನಮ್ಮ ಇಲಾಖೆಯಲ್ಲಿ ಅನೇಕ ಸಾಫ್ಟ್ವೇರ್ ಇದೆ, ಆ ಸಾಫ್ಟ್ವೇರ್ಗಳ ಮುಖಾಂತರ ಮೊಬೈಲ್ ಆ್ಯಪ್ಗಳ ಮುಖಾಂತರ ಕೆಲವು ಅನಾಲಿಸಿಸ್ ಮಾಡ್ತಾರೆ. ಈ ಶಾಪ್ ಅಂತ ಇದೆ ನಮ್ಮಲ್ಲಿ, ಎಲೆಕ್ಟ್ರಾನಿಕ್ ಸೊಲ್ಯೂಷನ್ ಫಾರ್ ಅಗ್ರಿಕಲ್ಚರ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಅಂತ. ಆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂತಾರೆ. ಸ್ಥಳೀಯವಾಗಿ ಏನಾದರೂ ಕೀಟಬಾಧೆ ರೋಗ ಬಾಧೆ ಬಂದರೆ ಅದೇ ಗೈಡ್ ಮಾಡುತ್ತೆ ಇವರಿಗೆ ಯಾವುದು ಮಾಡಬೇಕು ಅಂತ. ನೆಕ್ಸ್ಟ್ ಅಲ್ಲೇ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ನಮ್ಮ ಕೃಷಿ ಅಧಿಕಾರಿ ಇರ್ತಾರೆ, ಅವರು ಕೂಡ BSc ಅಥವಾ MSc ಅಗ್ರಿಕಲ್ಚರ್ ಮಾಡಿರ್ತಾರೆ. ನಂತರ ಹಂಗೇನಾದರೂ ಇನ್ನೂ ಜಾಸ್ತಿ ಬೇಕಾದರೆ ಸ್ಥಳೀಯ KVKಗಳು, ಕೃಷಿ ವಿಶ್ವವಿದ್ಯಾಲಯಗಳು ಇವ್ರ ಮುಖಾಂತರ ಮಾಹಿತಿ ಪಡೆದು ರೈತರಿಗೆ ಅಂದ್ರೆ ಪ್ರಚಾರ ಮಾಡ್ತಾರೆ. ಈಗ ಇನ್ನೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು? ಬಸವರಾಜ್ ಅವರು, ಪ್ರಶ್ನೆ ಕೇಳಿ. ಮುಂಗಾರಿ ಚಾಲು ಆಗ ಸರ್, ಇನ್ನು ಎರಡು ತಿಂಗಳಲ್ಲಿ ರೈತರಿಗೆ ಕೃಷಿ ಸಂಪರ್ಕ ಕೇಂದ್ರದಿಂದ ಬೀಜದ ವ್ಯವಸ್ಥೆ, ಗೊಬ್ಬರದ ವ್ಯವಸ್ಥೆ ಮುಂಗಡವಾಗಿ ಆಗ್ತಾ ಇರ್ತಾರೆ ಅಂತ ಸಮರ್ಪಕವಾಗಿ ಮಾಡ್ತೀರಾ ಅಂತ ಕೇಳ್ತಾರೆ. ಈಗ ಏನು ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ನಮಗೆ ಈಗಾಗಲೇ ಆಯವ್ಯಯದಲ್ಲಿ ಘೋಷಣೆ ಆಗಿರ್ತಕ್ಕಂಥ ಯೋಜನೆಗಳಲ್ಲಿ ಬೀಜನೂ ಕೂಡ ಇದೆ. ನಿಯಮಾನುಸಾರ ಏನು ನಾವು ಸಹಾಯಧನ ಕೊಡಬೇಕು ಅಂತ ನಿಂದೋರ್ಸಿತ್ತು ಅದೇ ಕೂಡ ಮುಂದುವರೆದಿದೆ. ಅದರ ಪ್ರಕಾರ ನಾವು ಬೀಜಗಳನ್ನು ವಿತರಣೆ ಆಗ ಸಹಾಯಧನದಲ್ಲಿ, ಇನ್ನು ರಸಗೊಬ್ಬರದ್ದು ಕೂಡ ನಾವು ಅಲ್ಲಿರ್ತಕ್ಕಂಥ ಖಾಸಗಿ ವಿತರಕರು ಮತ್ತು ನಮ್ಮ ಪ್ಯಾಕ್ಸ್ ಪ್ರೈಮರಿ ಅಗ್ರಿಕಲ್ಚರ್ ಕೋಆಪರೇಟಿವ್ ಸೊಸೈಟಿ, ಪ್ರಾಥಮಿಕ ನಮ್ಮ ಕೋಆಪರೇಟಿವ್ ಸೊಸೈಟಿಗಳು ಅವ್ರ ಮುಖಾಂತರ ಕೂಡ ಗೊಬ್ಬರಗಳನ್ನು ವಿತರಣೆ ಮಾಡಲಿಕ್ಕೆ ಕ್ರಮ ಈಗಾಗಲೇ ವಹಿಸಲಾಗಿದೆ. ಒಳ್ಳೆಯ ಮಳೆಯನ್ನು ನಿರೀಕ್ಷೆ ಮಾಡೋಣ ರೈತರಿಗೆ. ಈ ವರ್ಷ ನಾವು ಒಳ್ಳೆ ಮಳೆ ಬಂದಲ್ಲಿ ನಾವು ಅವರಿಗೆ ಒಳ್ಳೆ ಬೀಜ ಮತ್ತು ರಸಗೊಬ್ಬರ ಕೊಡಿಸೋದು ನಮ್ಮ ಇಲಾಖೆ ಕರ್ತವ್ಯ. ಇದಕ್ಕೆ ಈಗಾಗಲೇ ನಮ್ಮ ಅಧಿಕಾರಿಗಳು ಸನ್ನದ್ಧರಾಗಿದ್ದಾರೆ ರಾಜ್ಯಾದ್ಯಂತ. ಈಗಾಗಲೇ ಆ ಒಂದು ಪ್ರಕ್ರಿಯೆ ಪ್ರಾರಂಭ ಆಗ್ಬಿಟ್ಟಿದೆ. ಈಗ ನಿಮಗೆ ಮೈಸೂರು ಮತ್ತು ಚಾಮರಾಜನಗರದಲ್ಲಿ ನಮಗೆ ಏಪ್ರಿಲ್ನಲ್ಲಿ ಬಿತ್ತನೆ ಸ್ಟಾರ್ಟ್ ಆಗುತ್ತೆ. ಹೌದು ಹೌದು, ಹಾಗಾಗಿ ನಮಗೆ ಅದು ಈಗ ನಾವಲ್ಲೇ ಸನ್ನದ್ಧರಾಗಿದ್ದಾರೆ ನಮ್ಮ ಅಧಿಕಾರಿಗಳು. ಅಲ್ಲಿ ಏನು ಬೇಕು, ಎಷ್ಟು ಬೀಜ ಎಲ್ಲಿದೆ, ಯಾವ ಸಮಯಕ್ಕೆ ಬೇಕಾಗ್ಬೋದು, ಸರ್ಕಾರ ಸಹಾಯದಿಂದಲೇ ಎಷ್ಟು ಮತ್ತು ಖಾಸಗಿನಿಂದ ಎಷ್ಟು ಬೀಜ ತೊಗೊಳ್ತಾರೆ ಹಿಂದಿನ ವರ್ಷ. ಈಗ ನಮ್ಮ ಹತ್ರ ಡಾಟಾ ಇರುತ್ತಲ್ಲ ಹಿಂದಿನ 8-10 ವರ್ಷದಲ್ಲಿ, ಅದಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಈಗ ಸನ್ನದ್ಧರಾಗಿದ್ದೇವೆ ಇಲಾಖೆಯಲ್ಲಿ. ದೇವರ ಆಶೀರ್ವಾದದಿಂದ ಒಳ್ಳೆಯ ಮಳೆ ಬರಲಿ, ರೈತರು ಈ ವರ್ಷ ಒಳ್ಳೆಯ ಕೃಷಿಯನ್ನು ಮಾಡಲಿಕ್ಕೆ ಅವಕಾಶ ಆಗಲಿ. ಅದಕ್ಕೆ ತಕ್ಕಂತೆ ಕೃಷಿ ಇಲಾಖೆ ಮತ್ತು ಅಧಿಕಾರಿಗಳು ಸನ್ನದ್ಧರಾಗಿದ್ದಾರೆ ಯಾವುದೇ ಒಂದು ತೊಂದರೆ ಬರದಂಗೆ ನೋಡ್ಕೊಳ್ಳಿಕ್ಕೆ. ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು? ನಮ್ಮ ಹೆಸರು ಶಿವಶರಣ ಸೌದಿ ಅಂತ ಸರ್, ಬಿಜಾಪುರ ಜಿಲ್ಲೆ ತಗೊಳ್ಳಕ್ಕೆ ತಾಜ್ಪುರದಿಂದ. ಶಿವಶರಣ ಅವರೇ, ಪ್ರಶ್ನೆ ಕೇಳಿ. ಸರ್, ಇದು ಒಂದು ಯೋಜನೆ ಇದೆ ಸರ್, ಪ್ರತಿಯೊಂದು ತಾಲೂಕಿಗೆ ಅವರ ಅಧಿಕಾರಿ ಸರ್ ಹೇಳು ಸರ್. ಅವರು ಈ ಕೃಷಿ ಇಲಾಖೆ ಏನಿದೆಯಲ್ಲ, ಅಲ್ಲಿ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಏನಿದೆ, ಆ ಕಚೇರಿನಲ್ಲಿ ಒಬ್ಬರು ಆತ್ಮ ಯೋಜನೆಯಿಂದ ಒಬ್ಬರನ್ನ ಹೊರಗುತ್ತಿಗೆ ಮೇಲೆ ನಾವು ಒಬ್ಬರನ್ನ ತಗೊಂಡಿರ್ತೀವಿ. ಅವರು ಪ್ರತಿದಿನ ನಮ್ಮ ಅಧಿಕಾರಿಗಳ ಜೊತೆ ಕೆಲಸ ಮಾಡ್ತಾರೆ. ನಮ್ಮ ಅಧಿಕಾರಿಗಳ ಸಿಬ್ಬಂದಿ ಕೊರತೆ ಇರೋದ್ರಿಂದ ಇವರು ಕೂಡ ಎಲ್ಲ ನಮ್ಮ ಇಲಾಖೆ ಬೇರೆ ಯೋಜನೆಗಳ ಜೊತೆ ಈ ಒಂದು ಆತ್ಮ ಯೋಜನೆಯ ಏನೇನು ನಮ್ಮ ಉದ್ದೇಶಗಳಿದ್ದಾವೆ ಆ ಉದ್ದೇಶಗಳ ಸಂಬಂಧಪಟ್ಟಂಥ ಕಾರ್ಯಗಳಲ್ಲಿ ನಿರ್ವಹಿಸ್ತಾರೆ ಅವರು. ಮತ್ತು ನಮ್ಮ ವಿಸ್ತರಣಾ ಕಾರ್ಯಕರ್ತರಿರ್ತಾರಲ್ಲ ಮತ್ತು ಅಧಿಕಾರಿಗಳು, ಇವರ ಒಂದು ಬಲವರ್ಧನೆ ಸಾಮರ್ಥ್ಯ ಬಲವರ್ಧನೆಗೂ ಅವಕಾಶ ಇರುತ್ತೆ ತರಬೇತಿ ಅಂತವಕ್ಕೆಲ್ಲ? ಇದು ಇದರಲ್ಲಿ ತರಬೇತಿ ಮಾಡೋಕ್ಕೆ ಒಂದು ಅವಕಾಶ ಇದೆ ಅವರಿಗೆ. ಈ ಯೋಜನೆಯಲ್ಲಿ ಏನಾಗುತ್ತೆ ಅಂದರೆ ಒಂದು ಫೀಡ್ಬ್ಯಾಕ್ ಅಂತ ತಗೊಳ್ತೀವಿ, ರೈತರಿಗೆ ಯಾವ ಥರದ್ದು ಮಾಹಿತಿ ಬೇಕು ಅಂತ. ಅದು ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿದೆ. ಆ ಕಮಿಟಿಗಳಲ್ಲಿ ಆ ರೈತರುಗಳನ್ನು ಆಹ್ವಾನಿತರನ್ನು ಕರೀತು. ರಾಜ್ಯ ಮಟ್ಟದ ಕಮಿಟಿನಲ್ಲಿ ಈ ಪ್ರಗತಿಪರ ರೈತರು, ನಮ್ಮ ಕೃಷಿ ಪ್ರಶಸ್ತಿ ಯಾರು ವಿಜೇತರಾಗಿರ್ತಾರೆ ಅವ್ರನ್ನ ಒಂದೆಲ್ಲ ಕರೆಸಿ ಒಂದು ಕಮಿಟಿ ಮಾಡಿರ್ತೀವಿ. ಅವರಿಗೆ 3 ತಿಂಗಳಿಗೊಮ್ಮೆ ಕರೆಸಿ, 6 ತಿಂಗಳಿಗೊಮ್ಮೆ ಕರೆಸಿ ಅವರ ಅನಿಸಿಕೆಗಳನ್ನು ಪಡಿತೀವಿ, ಹೆಂಗೆ ಯಾವ್ದಾವ್ದು ಯೋಜನೆಗಳಿಗೆ ಏನೇನು ಅನುಕೂಲ. ಅದೇ ರೀತಿ ಜಿಲ್ಲಾ ಮಟ್ಟದಲ್ಲಿ ಒಂದು ಕಮಿಟಿ ಇರುತ್ತೆ ಮತ್ತು ತಾಲೂಕು ಮಟ್ಟದಲ್ಲಿ ಕಮಿಟಿ ಇದೆ. ಈ ಕಮಿಟಿನಲ್ಲಿ ಅವರು ಆಗಾಗ್ಗೆ ಸೇರಿ ಯಾವುದು ಈಗ ನಮಗೆ ಹೊಸ ತಳಿ ಬಗ್ಗೆ ಹೊಸ ತಂತ್ರಜ್ಞಾನದ ಬಗ್ಗೆ ನಮ್ಮ ಊರಲ್ಲಿ ಮಾಹಿತಿ ಇದೆ, ಇದನ್ನು ನೀವು ಪ್ರಚಾರ ಮಾಡಿದ್ರೆ ಒಳ್ಳೆಯದು ಅಂತೇಳಿ ರೈತರುಗಳು ಸಲಹೆ ಕೊಡ್ತಾರೆ. ಅದಕ್ಕೆ ರೈತ ಸಲಹಾ ಸಮಿತಿಗಳಿದೆ ನಮ್ಮಲ್ಲಿ, ರಾಜ್ಯ ಮಟ್ಟ ಮತ್ತು ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟದಲ್ಲಿ. ಈ ಯೋಜನೆಯಲ್ಲಿ ಅದಕ್ಕೊಂದು ಅವಕಾಶ ಇದೆ, ಆ ಸಮಿತಿಗಳನ್ನು ಕರೆಸಿ ಅವರಿಂದ ಮಾಹಿತಿ ಪಡೀಲಿಕ್ಕೆ. ಮತ್ತು ಕೃಷಿ ಅಧಿಕಾರಿಗಳಿಗೂ ಇಲ್ಲಿ ತರಬೇತಿ ಕೊಡೋದಕ್ಕೆ ಒಂದು, ಕೃಷಿ ಅಧಿಕಾರಿಗಳು ನಮ್ಮ ಬೇರೆ ಯೋಜನೆಗಳಲ್ಲಿ ತರಬೇತಿ ಕೊಡ್ತಾ ಇರ್ತೀವಿ. ಇಲ್ಲಿ ಇವರು ರೈತರ ನಮ್ಮದಿಲ್ಲಿ ಉದ್ದೇಶ ಟಾರ್ಗೆಟ್ಟು, ಆಮೇಲೆ ವಿಜ್ಞಾನಿಗಳಿಂದ ನಾವು ಮಾಹಿತಿಯನ್ನು ಪಡೆದು ಅವ್ರಿಗೆ ಮುಖಾಂತರ ವಿಜ್ಞಾನಿಗಳು ಮತ್ತು ಪ್ರಗತಿಪರ ರೈತರ ಮುಖಾಂತರ ನಾವು ರೈತರ ತರಬೇತಿ ಮತ್ತು ಕ್ಷೇತ್ರ ಭೇಟಿಗಳನ್ನು ಮಾಡಿಸ್ತೀವಿ. ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ, ವಿಜಯಪುರದಿಂದ ಬಾಬುರಾವ್ ಕುಲಕರ್ಣಿ ಅಂತ. ಕುಲಕರ್ಣಿ ಅವರೇ, ಪ್ರಶ್ನೆ ಕೇಳಿ. ಈಗ ಇದು ಆತ್ಮ ಇನ್ನೂ ಕೂಡ ರೈತರಿಗೆ ಹತ್ತಿರ, ಅವರ ಆತ್ಮಕ್ಕೆ ಹತ್ತಿರವಾಗಿ ಬರುವಂತಹ ಪ್ರಚಾರ ಆಗ್ಬೇಕಷ್ಟೇ. ಅದರ ಉದ್ದೇಶದ ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಕೃಷಿ ಇಲಾಖೆಯವರು. ದಿವಾಕರ್ ಅವರು ಉತ್ತರ. ಇದು ಒಂದು ಕೇಂದ್ರ ಸರ್ಕಾರದ ಯೋಜನೆ. ಇದು ನಮಗೆ ಮಾನವ ಸಂಪನ್ಮೂಲವನ್ನು ನಮ್ಮ ಇಲಾಖೆಗೆ ಕೊಡಲಿಕ್ಕೆ ಒಂದು ಯೋಜನೆ ಇದು. ಅದರಲ್ಲಿ ಏನು, ನಾನೀಗ ಅನೇಕ ಚಟುವಟಿಕೆಗಳನ್ನು ಹೇಳಿದೆ. ಈಗ ಆ ಚಟುವಟಿಕೆಗಳ ಮುಖಾಂತರ ಯಾರು ಕೃಷಿ ಇಲಾಖೆಗೆ ನೀವು ಹೋಗಿರ್ತೀರಿ ತರಬೇತಿಗೆ, ಅದು ಆತ್ಮ ಯೋಜನೆ ಅಂತಲೇ ಗೊತ್ತಿರಲ್ಲ ಅಷ್ಟೇ. ಅದು ನಿಮ್ಮ ಯಾರಾದರೂ ಒಂದು ಕೃಷಿ ಮೇಳ ಕರ್ಕೊಂಡು ಹೋಗಿರ್ತಾರೆ, ಅದು ಆತ್ಮ ಯೋಜನೆಯಲ್ಲಿ ಕರ್ಕೊಂಡು ಹೋಗಿರ್ತಾರೆ. ಅದು ಯೋಜನೆ ಬಗ್ಗೆ ನಿಮಗೆ ಅದು ಗೊತ್ತಾಗಿರ್ಲಿಕ್ಕಿಲ್ಲ. ಕೃಷಿ ಇಲಾಖೆನೇ ಇದು, ಕೃಷಿ ಇಲಾಖೆ ಒಂದು ಯೋಜನೆ ಹೆಸರಷ್ಟೇ ಇದು, ಬೇರೆ ಒಂದು ಅಲ್ಲ. ಇದು ಸಂಸ್ಥೆನೂ ಅಲ್ಲ, ಸರ್ಕಾರದ ಒಂದು ಯೋಜನೆ ಇದ್ದಂತೆ. ಬಸ್ ಮೇಲೆ ಕಟ್ಟಿರೋ ಬ್ಯಾನರ್ ಮೇಲೂ ಅದು ಇದ್ದಾಗೆ ಇರ್ತೀವಿ. ಅಲ್ಲೇ ಯಾವುದೇ ಹೋಗಿ ಯಾವ್ದಾದ್ರು ರೈತ ಮೇಳ ಕೃಷಿ ಮೇಳದಲ್ಲಿ ಅಲ್ಲಿ ಆತ್ಮ ಅಂತ ಬರ್ದಿರ್ತಾರೆ. ಈ ಯೋಜನೆ ಅನುದಾನವನ್ನು ಬಳಸ್ಕೊಳ್ತೀವಿ. ಕೃಷಿ ಇಲಾಖೆ ನಿಮ್ಮ ಮನೆ ಬಾಗಿಲಿಗೆ ನಿಮಗೆ ಅರ್ಥ ಆಗಿದೆ ಅಂದ್ರೆ ಆತ್ಮ ಯೋಜನೆ ಅದರ ಮುಖಾಂತರನೇ ಬಂದಿರುತ್ತೆ. ಈ ತರ ಅನೇಕ ಯೋಜನೆಗಳಿದೆ ಕೃಷಿ ಇಲಾಖೆನಲ್ಲಿ, ಇದು ಒಂದು ಆ ರೀತಿಯ ಯೋಜನೆ. ಅಂದ್ರೆ ತಾಂತ್ರಿಕತೆ ಮತ್ತೆ ಮಾಹಿತಿ ಒದಗಿಸೋದು ಇದು ಮುಖ್ಯವಾಗಿ. ಇಲ್ಲಿ ಏನು ವೈಯಕ್ತಿಕವಾಗಿ ನಾವು ಯಾವುದೇ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಬೆನಿಫಿಟ್ಸ್ ಕೊಡೋದಿಲ್ಲ, ಬೌದ್ಧಿಕ ಬಲವರ್ಧನೆ. ಅವರಿಗೆ ತಾಂತ್ರಿಕತೆಗಳ ಬಗ್ಗೆ ನಾವು ಹೆಚ್ಚಿನ ಮಾಡಲಿ. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ದೂರವಾಣಿ ಕಡಿತ ಉಂಟಾಗಿದೆ. ಅಂದ್ರೆ ಒಟ್ಟಾಗಿ ಈಗ ಈ ಒಂದು ಆತ್ಮ ಯೋಜನೆಯನ್ನ ನಮ್ಮ ರೈತ ಬಾಂಧವರು ಬಳಸ್ಕೊಳ್ತಾ ಇದ್ದಾರೆ ಅಂತೀರಿ? ಇಲ್ಲ, ರೈತರ ಬಾಂಧವರು ಬಳಸ್ಕೊಳ್ಳೋದಕ್ಕೆ ಅಂದ್ರೆ ನಾವು ಕೃಷಿ ಇಲಾಖೆ ಈ ಯೋಜನೆ ಮುಖಾಂತರ ಅನೇಕ ಚಟುವಟಿಕೆಗಳನ್ನು ಕೈಗೊಳ್ಳಿಕ್ಕೆ ಅವಕಾಶ ಇದೆ ಅನುದಾನದಲ್ಲಿ. ಸಲಹಾ ಸಮಿತಿಗಳು, ಕ್ಷೇತ್ರ ಭೇಟಿಗಳು, ತಾಂತ್ರಿಕತೆ ಅವರಿಗೆ ಪ್ರಚಾರ ಮಾಡಲಿಕ್ಕೆ ಈ ಯೋಜನೆ ಮುಖಾಂತರ ಮಾಡ್ತಾ ಇದೆ. ಇದೊಂದು ಸರ್ಕಾರದ ಯೋಜನೆ, ಕೃಷಿ ಇಲಾಖೆಯಲ್ಲಿ ನಾವು ಇದನ್ನ ಮಾಡೋದು. ಅಂದ್ರೆ ಇದು ವರ್ಷದ ಪ್ರಾರಂಭದಲ್ಲಿ ಇದಕ್ಕೂ ಒಂದು ಯೋಜನೆ ಏನಾದರೂ ಹಾಕೊಳ್ತೀರಾ, ಹಿಂಗ್ ಹಿಂಗ್ ಮಾಡಬಹುದು ಅಂತ? ಹೌದು, ಪ್ರತಿ ಒಂದು ತಾಲೂಕುವಾರು ಜಿಲ್ಲಾವಾರು ಒಂದು ಕ್ರಿಯಾ ಯೋಜನೆ ಮಾಡ್ಕೊಂಡಿರ್ತೀವಿ. ಎಷ್ಟು ರೈತರ ತಾಲೂಕು ಮಟ್ಟದ ರೈತರ ಸಲಹಾ ಸಮಿತಿ ಮಾಡಬೇಕು ಈ ವರ್ಷ, ಜಿಲ್ಲಾ ಮಟ್ಟದ ರೈತರ ಸಲಹಾ ಸಮಿತಿ ಎಷ್ಟು ಮಾಡಬೇಕು, ಎಷ್ಟು ಪ್ರಚಾರಗಳನ್ನು ಮಾಡಬೇಕು, ಎಷ್ಟು ಅಲ್ಲಿ ಕ್ಷೇತ್ರ ಭೇಟಿಗಳನ್ನು ಮಾಡಬೇಕು, ಎಷ್ಟು ತರಬೇತಿಗಳನ್ನು ಮಾಡಬೇಕು, ಮಹಿಳೆಯರಿಗೆ ಎಷ್ಟು ತರಬೇತಿಗಳನ್ನು ಮಾಡಬೇಕು, ಎಷ್ಟು ಪ್ರಾತ್ಯಕ್ಷತೆಗಳನ್ನು ಕೈಗೊಳ್ಬೇಕು, ಇದೆಲ್ಲ ಒಂದು ಅವ್ರ ಗುರಿಯನ್ನು ನಿಗದಿಪಡಿಸ್ತೀವಿ. ಆ ಗುರಿಗೆ ತಕ್ಕಂತೆ ಅವರು ಕೆಲಸವನ್ನು ನಿರ್ವಹಿಸ್ತಾರೆ. ಯಾರು ನಮ್ಮ ಆತ್ಮದಲ್ಲಿ ನಾವೇನು ಸಿಬ್ಬಂದಿ ತಗೊಂಡಿರ್ತೀವಿ, ಆ ಸಿಬ್ಬಂದಿಯವರು ನಮ್ಮ ಕೃಷಿ ಇಲಾಖೆಯ ಅಧಿಕಾರಿಗಳ ಒಂದು ನಿರ್ದೇಶನದಂತೆ ಈ ಕಾರ್ಯಕ್ರಮಗಳನ್ನು ನಿರ್ವಹಿಸ್ತಾರೆ. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ಕಾರ, ತಮ್ಮ ಹೆಸರು? ನಾವು ಬಾಗಲಕೋಟೆ ಜಿಲ್ಲಾ ಬದಾಮಿ ತಾಲೂಕು. ನಿಮ್ಮ ಹೆಸರು? ನಮ್ಮ ಹೆಸರು ಸಿದ್ದಪ್ಪ ರಾಮಪ್ಪ ಹರಿಜನ. ಪ್ರಶ್ನೆ ಕೇಳಿ ಸಿದ್ದಪ್ಪ ಅವರೇ. ನಾವು ಆತ್ಮದಾಗ ನಾವು ಇದು ಎಲ್ಲ ಇದ್ರಾಗ ಬರ್ತೈತಲ್ಲ, ನಾವು 2020 ತಾರ್ಪತ್ರಿಗೆ ಅರ್ಜಿ ಕೊಟ್ಟಿದ್ವಿ ರೈತ ಸಂಪರ್ಕದಾಗ. ಅಂದ್ರ ಅದು ಇನ್ನಾದ್ರೂ 2029 ಕೊಟ್ಟಿದ್ವಿ, ಈಗ 9 ಮುಗಿದು ಮತ್ತೆ ಈಗ 1.5 ವರ್ಷ ಆಗ ಬಂತ್ರಿ, ಇನ್ನ ಕೊಡವಲ್ರು. ಮತ್ತೆ ನಮ್ಮ ಊರಿಗೆ ಕೊಟ್ಟಾರ, 30 ಕೊಟ್ಟಾರ. ನಮ್ಮ ಕಾರ್ಯಕ್ರಮದ ಅವಧಿ ಮುಗಿತಾ ಬಂತು. ಈಗ ಇವರು ರೈತ ಸಂಪರ್ಕ ಕೇಂದ್ರ ಸಂಪರ್ಕ ಮಾಡೋದೇ ಒಳ್ಳೇದು ಅಂತ ಹೇಳಿದ್ವಿ. ಈಗ ಏನಾಗಿದೆ, ಯಾವುದೇ ಒಂದು ಯೋಜನೆಯಲ್ಲಿ ಕೃಷಿ ಇಲಾಖೆ ನಾವು ಎಲ್ಲ ಸಾಫ್ಟ್ವೇರ್ ಮುಖಾಂತರ ಮಾಡ್ತಾ ಇದೀವಿ. ಇವರು ಅರ್ಜಿ ಕೊಟ್ಟಿದ್ರೆ ಅದು ಆಟೋಮೆಟಿಕ್ ಅವ್ರ ಸೀನಿಯರಿಟಿ ಮೇಲೆ ಸಿಕ್ಕೇ ಸಿಗುತ್ತೆ. ಮತ್ತೆ ಈ ವರ್ಷ ಕೊಟ್ಟದವ್ರಿಗೆ 3 ಕೊಡೋಂಗಿಲ್ಲ, ಆ ರೀತಿ ನಮ್ಮಲ್ಲಿ ಇದೆ. ಹಾಗಾಗಿ ಕೊಟ್ಟವ್ರಿಗೆ ಕೊಡೋಕ್ ಬರೋದಿಲ್ಲ. ಅದು ಕೃಷಿ ಇಲಾಖೆನವ್ರು ಭೇಟಿ ಮಾಡಿದ್ರೆ ಒಳ್ಳೇದು. ತುಂಬಾ ಸಂತೋಷ ದಿವಾಕರ್ ಅವರೇ, ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಮ್ಮ ರೈತ ಬಾಂಧವರು ಕೂಡ ಮಾಹಿತಿ ಪಡ್ಕೊಂಡಿದ್ದಾರೆ. ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ಈ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ. ನಮಸ್ಕಾರ. ರೈತ ಮಿತ್ರ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಇದುವರೆಗೂ ಮೂಡಿಬಂತು. ಇಂದಿನ ವಿಷಯ ಆತ್ಮ ಯೋಜನೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಕೃಷಿ ಇಲಾಖೆಯ ಅಪರ ಕೃಷಿ ನಿರ್ದೇಶಕರಾದ ಎಂಎಸ್ ದಿವಾಕರ್ ಅವರು, ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಪಿಎಂ ಜಗದೀಶ್, ಸಹಕಾರ ಎಸ್ಪಿ ಚೈತ್ರ, ತಾಂತ್ರಿಕ ಸಹಕಾರ ಎಸ್ ಶ್ರೀನಿವಾಸುಲು, ಗೋವಿಂದರಾಜು ಮತ್ತು ರವಿಚಂದ್ರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ನಮ್ಮ ನಿಲಯದಿಂದ ಇಂದು, ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:30 ಜಿಲ್ಲಾ ವಾರ್ತಾಪತ್ರ, 6:51 ಭಾರತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ ಪ್ರಸಾರವಾಗಲಿದೆ. 7:02 ಜಾಲಿ ರೈಡ್, 7:45 ವಿಧಾನಮಂಡಲದಲ್ಲಿ ಇಂದು, 9:05 ರೇಡಿಯೋ ಧಾರಾವಾಹಿ ಮನೆ ಮನೆಯ ಜಗತ್ತು, ರಚನೆ ಬೂದಾಳ್ ಕೃಷ್ಣಮೂರ್ತಿ, ನಿರ್ಮಾಣ ಅನಿಲ್ ಕುಮಾರ್. 9:30 ರಾಷ್ಟೀಯ ನಾಟಕ ಮಹಾನ್ ಸೇನಾನಿ ರಾಜಾ ಮಹೇಂದ್ರ ಪ್ರತಾಪ ಸಿಂಹ, ಮೂಲ ಹಿಂದಿ ಲೇಖಕರು ಆಕಾಶ್ ಪಾಠಕ್, ಕನ್ನಡ ಅನುವಾದ ಡಾಕ್ಟರ್ ವಿ ಸೌಭಾಗ್ಯಲಕ್ಷ್ಮಿ, ನಿರ್ದೇಶನ ಹಾಗೂ ನಿರ್ಮಾಣ ಪ್ರಭುಸ್ವಾಮಿ ಮಡಿಮಠ್.